सूखे सूखा सुखा सुखा हगली इरुलु वालु में बदुके सुखा सुखा Oh, my sweetie, what a lovely beauty. Hey, you're pretty. You are naughty. Nya nya nya. Nya nya nya nya. Ninna kandaga thane. ಪ್ರೀತಿ ನಿನಗುತ ಹೊಳೆದು ಬೆಳೆದು ರಸಿಕತೆ ನುಡಿದು ನಿಡಿದು ಕಾಳು ಹಸನಾಯಿತು ಸುಖ ಹಗಲು ಇರುಳು ಒಲುಮೆ ಬದುಕೆ ಸುಖ ಸುಖ I'm here. ಸುಖ ಸುಖ ಸುಖ ಸುಖ.